ನನಗೆ ಬಂದು ಸಾರಥಿ ಸಾರಥಿ ಎನ್ನುತ್ತಾರೆ, ಆದರೆ ತಮಗೇನು ಎನ್ನುತ್ತಾರೆ ಹೇಳಬೇಕು ರಾಜ ರವಿಕೋಟಿ ತೇಜ. ಸಾರಥಿ ನಾವು ದಾರೆಂದರೆ ಶ್ರೀಮದ್ ಮಂಡಲಾಧೀಶ್ವರ ಸಂಗ್ರಾಮ ಚಕ್ರ ಅಯೋಧ್ಯ ನಗರದ ಚಕ್ರವರ್ತಿಯಾದ ದಶರಥ ರಾಜನ ಜ್ಯೇಷ್ಠ ಪುತ್ರನಾದ ಕೌಶಲ್ಯ ಕುಮಾರ ಶ್ರೀ ರಾಮಚಂದ್ರನಲ್ಲವೇನು ಸಾರಥಿ. ಶ್ರೀರಾಮಚಂದ್ರ ಅನ್ನೋದು ನಮಗಾದ್ರೂ ಗೊತ್ತಾಯ್ತು, ಇಲ್ಲ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು, ಆದರೆ ತಮ್ಮ ಬಲಭಾಗದಲ್ಲಿರುವವರು ದಾರಸ್ವಾಮಿ ಅವರನ್ನು ನೀನೇ ವಿಚಾರಿಸುವಂತವನಾಗ ಯಾ ಸಾರಥಿ. ಶ್ರೀರಾಮಚಂದ್ರ ಬಲಭಾಗದಲ್ಲಿ ಇದ್ದವರು ತಾವುದಾರು, ತಮ್ಮ ಹೆಸರೇನು, ಹೇಳಬೇಕು ದೇವ ದಿವ್ಯ ಪ್ರಭಾವ ಎಲೈ ಸಾರಥಿ ನಾಡುದಾರೆಂದರೆ ಶ್ರೀಮದ್ ಭುವನಾಭಿ ರಾಜನಾಗಿರುವ ಈ ರಘುರಾಜ ರಾಮಚಂದ್ರನ ಅನುಜಾತರು ವೀರ ಧೀರ ಗಂಭೀರನಾದ ದಶರಥ ರಾಜನ ದ್ವಿತೀಯ ಪುತ್ರ ಅದ್ವಿತೀಯ ಬಲ ಸಂಪನ್ನನಾದ ಲಕ್ಷ್ಮಣನು ನಾನಲ್ಲವೇನೋ ಸಾರಥಿ. ಲಕ್ಷ್ಮಣ ಅನ್ನೋದು ನಮಗಾದ್ರೂ ಗುರ್ತಾಯ್ತು, ಇಲ್ಲಿ ಕುಳಿತಂತ ಸಭೆಗಾದ್ರೂ ಗುರ್ತಾಯ್ತು. ಆದ್ರೆ ತಮ್ಮ ವೇಲ ಮಂದಿರವನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ತಾತ್ಪರ್ಯವೇನು ಹೇಳಬೇಕು ದೇವಾ ದಿವ್ಯ ಪ್ರಭಾವ. ಎಲೈ ಸಾರಥಿ, ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಭೂಮಿಗೆ ಭಾರವಾಗಿರುವ ರಾಕ್ಷಸರನ್ನು ಸಂಹಾರಗೈದು ರಾಕ್ಷಸರ ರಾಜ್ಯವಾದ ಲಂಕಾ ನಗರವನ್ನು ರಾಮರಾಜ್ಯವೆಂದು ಬದಲಿಸಿ ರಾವಣನ ತಮ್ಮನಾದ ರಾಮ ಭಕ್ತ ವಿಭೀಷಣನಿಗೆ ಪಟ್ಟಗಟ್ಟಿ ಬಂದೆವು. ಈಗ ಲಂಕಾಧಿಪತಿಯಾದ ವಿಭೀಷಣನ ಕ್ಷೇಮ ಸಮಾಚಾರ ಮಾಡುವ ಕುರಿತು ಎಲ್ಲರೂ ಕೂಡಿಕೊಂಡು ಈ ಸಭಾಂಗಣಕ್ಕೆ ಬರೋಣವಾಯಿತು. ಖಂಡಿಯ ಸೂತರತ್ನ ಬಂದರ ಚಿಂತೆಯಲ್ಲ, ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿರಿ. ಎಲೈ ಅನುಜನಾದ ಲಕ್ಷ್ಮಣ, ಲಂಕಾಪುರದ ವರ್ತಮಾನವನ್ನು ದೂತನಿಂದ ತಿಳಿದು ಬರಲಿಕ್ಕೆ ಬೇಗನೆ ತಿಳಿಸುವಂತವನಾಗು. ನಾನು ವಿಶ್ರಾಂತಿ ಧಾಮಕ್ಕೆ ತೆರಳುತ್ತೇನೆ. ಅಗ್ರಜ ನಿಮ್ಮ ಆಜ್ಞೆಯಂತೆ ಆಗಲಿ. ಬಂದು ಕರ ಸಂಪುಟನಾಗಿ ಕಡಗಾಲ ಸಿಡಿಲು ಖರ್ಜನೆಯಿಂದ ಬಟಿಸುವ ಚಂಡ ಕೇಸರಿಗಳು ದಾರೆಂದು ಕೇಳುವ ಧೀರ ಪುರುಷನು ನೀನು ದಾರು, ನಿನ್ನ ಹೆಸರೇನು, ಉಸಿರುವಂತವನಾಗು. ನನಗೆ ಬಂದು ಸಾರಥಿ ಸಾರಥಿ ಎನ್ನುತ್ತಾರೆ, ಆದರೆ ತಮಗೇನು ಅನ್ನುತ್ತಾರೆ ಹೇಳಬೇಕು ರಾಜ ರವಿಕೋಟಿ ತೇಜ. ಯಾಯ್ ಸಾರಥಿ ನಾವುದಾರಂದ್ರೆ ಭೂ ಸ್ವರ್ಗ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿ ನನಗೆ ದಾರಾ ತೀರ್ಥದಲ್ಲಿ ಹೋರಾಡಿ ಪಾರಗಾಣುವ ಧೀರ ಖಂಬೀರ ಎದುರಾಳುಗಳು ಯಾರು ಇಲ್ಲೆಂದು ಠನ್ ಠನ್ ರಣಬೇರಿಯನ್ನು ಹೊಡೆಸಿ ಶತ್ರುವಾದಿ ಜನರ ಬಡಿವಾರವನ್ನು ಬಿಡಿಸಿ ದುರ್ಜಟಿ ಹಿರಣ್ಯ ಗರ್ಭಾಂಬು ಜಾಂಬುಕರ ಗರ್ಗಡಿಸಿ ಅಚ್ಯುತ ರಾಕ್ಷಸರ ಮಾರ್ಫಲವನ್ನು ಕೂಡಿಸಿ ಮಹಾತಲದಲ್ಲಿ ದೈತ್ಯ ಸಾಮ್ರಾಜ್ಯವನ್ನು ನೆಲೆಗೊಳಿಸಿದ ಕಂಚನಾವತಿ ರಾಜ್ಯ ಸಿಂಹಾಸನಾರೂಢನಾಗಿರುವ ನಾನು ಪುಂಡ ಪ್ರಚಂಡ ಪ್ರಚಂಡ ಭುಜಾದಂಡ ಬಲು ಸಂಪನ್ನ ಶತ ಪುಂಡಗಳಿಂದ ವಿರಾಟನಾಗಿ ಕಾಂಬುವ ವೀರ ಧೀರ ಶತದೈತ್ಯ ಸಾಮ್ರಾಟ ಶತಮುಖನಿಂದ ತಿಳಿದುಕೊಳ್ಳುವಂತವನಾಗಲೇ ಸಾರಥಿ. ಶತಮುಖ ಮಹಾರಾಜರನ್ನೋದು ನಮಗಾದ್ರೂ ಗೊತ್ತಾಯ್ತು, ಇಲ್ಲಿ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು. ಆದರೆ ತಮ್ಮ ಬಲಭಾಗದಲ್ಲಿ ಕುಳಿತವರು ದಾರಸ್ವಾಮಿ. ಎಲೈ ಸಾರಥಿ, ಅವರನ್ನು ನೀನೇ ವಿಚಾರ ಮಾಡುವಂತವನಾಗ. ಒಳ್ಳೆಯದು, ಶತಮುಖ ಮಹಾರಾಜರ ಬಲಭಾಗದಲ್ಲಿ ಕುಳಿತಂತವರು ದಾರಸ್ವಾಮಿ. ಹೋ ಎಲೆ ಪಟುತರ ಪರಾಕ್ರಮಿ ಆದ ಸಾರಥಿ, ಶುಕ್ರಾದಿ ದಿಕ್ಪಾಲಕರ ಸೊಕ್ಕನ್ನು ಒಕ್ಕಲಿಕ್ಕೆ

ಹೇ ಮೂರು ಲೋಕ ಸಂಚಾರ ಮಾಡುವ ನಾರದ ಮುನಿಸ್ತುರ ದಾರ ತೀರ್ಥ ತೀರ್ಥದಲ್ಲಿ ತೀರ ತಳೆದ ಜೀವದ ಹಂಗು ತೊಳೆದು ವೈರಿನ ಸಂಗಡ ಹೋರಾಡು ಪಟುಪಟ್ರ ಮಹಾಬಲದಿಂದ ರಣಧೀರನಾದ ಪುತ್ರ ಭಾತೃ ಮೆತ್ತರಿಂದ ಅಪಾರ ರೈತ ವೈಭವದಿಂದ ಮತ್ತು ಸ್ವಯಂ ಸಿದ್ಧ ಪ್ರತಾಪದಿಂದ ಜಗತ್ರೇ ಅಧೀಶ್ವರನೆಂದು ಜೈವೇರಿಯನ್ನು ಹೊಡೆಸಿದ ದಶಭದನ ರಾವಣಾಸುರನ ಪರಿವಾರ ಸಹಿತ ಸಂಹಾರ ಗೈದನೆಂದು ಹೇಳುವ ಮಾತು ಸೂಚಕವಾಗಿ ತೋರುತ್ತಿರುವುದು ಬಲ್ಲಿಯ ಮುನೇಶ್ವರ ದೈತ್ಯರಾಜ ಅಘಟಿತ ಘಟನಾ ಶಕ್ತಿಯುಳ್ಳ ರಾವಣಾಸುರನು ಪರಿವಾರ ಸಹಿತ ಸಂಹಾರವಾದನೆಂದು ತಿಳಿಯಲು ನಿನಗೆ ಸೋಜಿಗವೆನಿಸುವುದು ಸಹಜವಿದೆ. ಆದರೆ ಇಲ್ಲಿಯವರೆಗೆ ನಿಮಗೆ ಲಂಕಾನಗರದ ವರ್ತಮಾನವೇ ಗೊತ್ತಿಲ್ಲವೆಂದ ಮೇಲೆ ನನಗೆ ಬಹಳ ಕೆಡಿಕೆನಿಸುತ್ತದೆ. ಬಲ್ಲಿರ ಸ್ವಾಮಿ ಹೇಳ್ತೇನೆ, ಕೇಳುವಂತವರಾಗಿರಿ. ಅದೇನಿರುವುದು ಹೇಳುವಂತವರಾಗು. ಅಯ್ಯೋ ತಂದೆ ರಾವಣ ಸೋಲ ದೇವರು ಇಷ್ಟವರ ಪ್ರದಾನ ಮಾಡಲಿಕ್ಕೆ ನಡೆ ಕಟ್ಟಿ ನಿಂತಿರಲು ಮಹೇಶ್ವರಣ್ಣಿಗೆ ಆರಾಧ ದೈವನಾಗಿರಲು ನಿನ್ನನ್ನು ರಣರಂಗದಲ್ಲಿ ಸಂಹಾರ ಮಾಡಿದ ಆ ರಣದಿ

ವಿವಿಧ ಭಾರತೀಯ ಶ್ರೋತೃ ಬಾಂಧವರೇ, ನಿಮಗೀಗ ಒಂದು ಸಂತೋಷದ ಸುದ್ದಿ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಯಾವ್ದು ಹೇಳ್ರಿ? ಹೆಲೋ ಎಫ್ ಎಂ. ಮತ್ತೀಗ ಪ್ರತಿ ಶುಕ್ರವಾರ